ರಕ್ತ ಹೆಪ್ಪಗಟ್ಟೋದಿಲ್ಲ. ಇದು ಬಹಳ ಪ್ರಮುಖವಾದಂತಹ ಅಂಶ. ಸೊ ಯಾವ್ದಾದ್ರು ಪ್ರಾಣಿಗೆ ಈ ಕಾಯಿಲೆ ಬಂದು ನಡೆಸಿ ಸತ್ತಂತ ಪ್ರಾಣಿ ಇತ್ತು ಅಂತಂದ್ರೆ ಸಾಮಾನ್ಯವಾಗಿ ಏನಪ್ಪ ಅಂತಂದ್ರೆ ಬಾಯಿಯಿಂದ ಮೂಗಿನಿಂದ ಕಣ್ಣಿನಿಂದ ಅಥವಾ ಗುದದ್ವಾರದಿಂದ ರಕ್ತ ಏನಪ್ಪ ಹೆಪ್ಪಗಟ್ಟದೆ ಹಂಗ ರಕ್ತ ಸ್ರಾವ ಆಗ್ತಾ ಇರ್ತೈತಿ. ಸೊ ಆ ರೀತಿ ಇತ್ತಪ್ಪ ಅಂತಂದ್ರೆ ಸಮೀಪದಂತಹ ಪಶುವೈದ್ಯಾಧಿಕಾರಿಗಳಿಗೆ ಏನಪ್ಪ ಅಂದ್ರೆ ಗಮನಕ್ಕೆ ತಂದು ಇದನ್ನೇನಪ್ಪ ಅಂತಂದ್ರೆ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗತ್ತೈತಿ. ಅದನ್ನ ಎಲ್ಲಿ ಬೇಕಲ್ಲಿ ಬಿಸಾಡೋಗೂ ಇಲ್ಲ ಆ ಪ್ರಾಣಿನ, ಅದನ್ನ ಕಂಪಲ್ಸರಿ ಏನಪ್ಪ ಅಂತಂತಂದ್ರೆ ಹುಳಬೇಕಾಗತ್ತೆ ಅದನ್ನ. ಯಾಕಂತಂದ್ರೆ ಬಿಸಾಡಿದ್ರೆ ಪ್ರಾಣಿಗಳಿಗೂ ಕೂಡ ಹರಡತೈತಿ, ಮನುಷ್ಯರಿಗೂ ಕೂಡ ಹರಡುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇದು ಇಂಥದ್ದೇ ವೇಳೆಯಲ್ಲಿ ಈ ರೋಗ ಬರ್ತಂತ ಹಾಗೇನಾದ್ರೂ ಇದೇನ ಇದು ಯಾವಾಗಾದ್ರೂ ಬರಬಹುದು ಸರ್. ಆದ್ರೆ ಇದೇನ ಅಂತಂದ್ರೆ ಕರ್ನಾಟಕದಲ್ಲಿ ಏನಪ್ಪ ಅಂತಂದ್ರೆ ಕೆಲವೊಂದು ಜಿಲ್ಲೆಗಳಲ್ಲಿ ಈಗಾಗಲೇ ಈ ರೋಗ ಏನಪ್ಪ ಅಂತಂದ್ರೆ ಕೆಲವೊಂದು ಹಳ್ಳಿಗಳಲ್ಲಿ ಕಾಣಿಸ್ಕೊಂಡಿದೆ. ಉದಾಹರಣೆ ಏನಪ್ಪ ಅಂತಂದ್ರೆ ಕೋಲಾರ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆ ಮತ್ತು ರಾಯಚೂರಿನ ಕೆಲವೊಂದು ಹಳ್ಳಿಗಳಲ್ಲಿ ಈ ರೋಗ ಏನಪ್ಪ ಅಂತಂತಂದ್ರೆ ಪ್ರತಿ ವರ್ಷ ಕೆಲವೊಂದು ಹಳ್ಳಿಗಳಲ್ಲಿ ಕಾಣಿಸ್ಕೊಳ್ತದೆ, ಎಲ್ಲ ಕಡೆ ಕಾಣಿಸ್ಕೊಂಡಿಲ್ಲ. ಮತ್ತೆ ಯಾವ ಹಳ್ಳಿಗಳಲ್ಲಿ ಕಾಣಿಸ್ಕೊಂಡಿರ್ತೈತಿ ಅಂತ ಹಳ್ಳಿಗಳಲ್ಲಿ ಮಾತ್ರ ಏನಪ್ಪ ಅಂತ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮವಾಗಿನಪ್ಪ ಅಂತಂದ್ರೆ ಲಸಿಕೆಗಳನ್ನು ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಹಾಕ್ತಾರೆ. ಸೊ ಯಾವ ಹಳ್ಳಿಗಳಲ್ಲಿ ಈಗಾಗಲೇ ಈ ಕಾಯಿಲೆ ಕಂಡು ಬಂದಿದೆ ಅಂತ ಹಳ್ಳಿಗಳಲ್ಲಿ ಮಾತ್ರ ಏನಪ್ಪ ಅಂತಂದ್ರೆ ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಏನಪ್ಪ ಅಂತಂದ್ರೆ ಈ ಲಸಿಕೆಯನ್ನ ಸರ್ಕಾರದ ವತಿಯಿಂದ ಉಚಿತವಾಗಿ ಹಾಕ್ತಾರೆ. ಅಂದ್ರೆ ಈ ಒಂದು ಹಳ್ಳಿಗಳಲ್ಲಿ ಕಂಡುಬರುವಂತಹ ಒಂದು ಸಾಮಾನ್ಯವಾಗಿರ್ತಕ್ಕಂಥ ತೊಂದರೆ, ಮತ್ತೆ ಮುಖ್ಯವಾಗಿ ನೆರಡಿ ರೋಗ ಬಂತು ಅಂದ್ರೆ ಅದು ಸತ್ತಾದ ಮೇಲೆ ಕೂಡ ಅದರನ್ನು ಹೂಳುವಂತ ಅದನ್ನು ನಿರ್ವಹಣೆ ಮಾಡಿ ಅದನ್ನು ಮತ್ತೆ ಹರಡದಂತೆ ತಡೆದುಕೊಳ್ಳುವುದು ಕೂಡ ಬಹಳ ಮುಖ್ಯವಾದಂತದ್ದು ಸರ್. ಈಗ ನೀವು ಡಾಕ್ಟರ್ ಒಂದು ಹೇಳಿದ್ರಿ ಪಿಪಿಆರ್ ರೋಗ ಅಂತ ಹೇಳಿದ್ರಿ, ಅಂದ್ರೆ ಏನು ಮತ್ತೆ ಅದರ ಲಕ್ಷಣ ಹೇಗಿರ್ತವೆ ಅಂತ? ಲಸಿಕೆ ಏನಾದ್ರೂ ಇದೆ ಅನ್ನೋದಕ್ಕೂ ಕೂಡ ಇದೆ ಸರ್. ಈ ಪಿಪಿಆರ್ ರೋಗ ಅಂತಂದ್ರೆ ಕುರಿ ಮತ್ತು ಮೇಕೆಯಲ್ಲಿ ಬರುವಂತಹ ಕಾಯಿಲೆ, ಇದು ವೈರಸ್ ಇಂದ ಬರ್ತೈತಿ. ಸೊ ಇದರಲ್ಲಿ ಲಕ್ಷಣ ಏನಪ್ಪ ಅಂತಂದ್ರೆ ಜ್ವರ ಬರ್ತೈತಿ, ಬಾಯಲ್ಲಿ ಹುಣ್ಣಾಗೋದು, ಬೇದಿ, ಕಣ್ಣಿನಲ್ಲಿ ಪೆಚ್ಚು ಬರೋದು, ಉಸಿರಾಟದ ತೊಂದರೆ ಆಗತೈತಿ. ಇದರಲ್ಲಿ ಏನಪ್ಪ ಅಂತ ಜಾಸ್ತಿ ಏನಪ್ಪ ಅಂತಂದ್ರೆ ಬೇದಿ ಆಗಿ ಏನಪ್ಪಾ ಅಂತಂದ್ರೆ ರೆಡಿಹೈಡ್ರೇಷನ್ ಆಗಿ ಕೆಲವೊಂದೇನಪ್ಪ ಅಂತಂದ್ರೆ ಕುರಿ ಮೇಕೆಗಳು ಸಾಯ್ತಾವ, ಮೇವು ತಿನ್ನೋದಿಲ್ಲ ಸರಿಯಾಗಿ, ಬಾಯಲ್ಲೆಲ್ಲ ಹುಣ್ಣಾಗಿರ್ತಾವ. ಸೊ ಇದು ಬೇಗ ಕಂಟ್ರೋಲ್ಗೆ ಬರೋದಿಲ್ಲ ಸರ್. ಇದು ಸಾಂಕ್ರಾಮಿಕ ಆಗಿದ್ರಿಂದ ಒಂದು ಕುರಿ ಬಂತಂತ ಉಳಿದಂತ ಎಲ್ಲ ಕುರಿಗಳು ಬೇಗ ಹರಡ್ಬಿಡ್ತದೆ ಸಾಂಕ್ರಾಮಿಕ ರೋಗ. ಹಾ, ಸಾಂಕ್ರಾಮಿಕ ಆಗಿರೋದ್ರಿಂದ. ಸೊ ಆ ಒಂದು ಉದ್ದೇಶಕ್ಕೇನಪ್ಪ ಅಂತಂದ್ರೆ ಎಲ್ಲಾ ಕುರಿ ಮತ್ತು ಮೇಕೆಗಳಲ್ಲಿ ಸರ್ಕಾರದವರು ಏನ್ ಮಾಡಿದಾರಪ್ಪ ಅಂತಂದ್ರೆ ವರ್ಷದಲ್ಲಿ ಎರಡು ಸಲ ಲಸಿಕೆ ಹಾಕ್ತಾರೆ. ಮುಂಜಾಗ್ರತೆಯಾಗಿ ಯಾವಾಗ ಜನವರಿ ತಿಂಗಳಲ್ಲಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಮೊದಲನೇ ಸುತ್ತು, ಎರಡನೇ ಸುತ್ತು ಏನಪ್ಪ ಅಂತ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಎರಡನೇ ರೌಂಡ್, ಅಂದ್ರೆ 6 ಮಂತ್ ಗ್ಯಾಪ್ ಕೊಟ್ಟು. ಸೊ ಪ್ರತಿ ವರ್ಷ ಹಾಕ್ತಾರ. ಸಾಮಾನ್ಯವಾಗಿ ಇಲ್ಲಿ ಏನ್ ಮಾಡ್ತೀವಪ್ಪ ಅಂತ ನೀವು ಒಂದ್ಸರಿ ಲಸಿಕೆ ಕೊಡಿಸಿದ್ದೆ ಆದ್ರೆ ಕುರಿ ಮೇಕೆಗಳಿಗೆ 3 ವರ್ಷದವರೆಗೂ ರೋಗ ನಿರೋಧಕ ಸಾಮಾನ್ಯವಾಗಿ ಇರುತ್ತೆ. ಒಂದು ಬಾರಿ ಕೊಡಿಸಬೇಕು. ಪ್ರತಿ ವರ್ಷ ಹೊಸದಾಗಿ ಹುಟ್ಟಿದಂತಹ ಕುರಿಗಳಿಗೆ ಮತ್ತು ಯಾವ ಕುರಿ ಮೇಕೆಗಳಿಗೆ ಕೊಡಿಸಿಲ್ಲ ಅಂತವುಗಳಿಗೆನಪ್ಪ ಅಂತಂದ್ರೆ ಸರ್ಕಾರ ಯಾವಾಗ ಜನವರಿ ಮತ್ತು ಫೆಬ್ರವರಿಯಲ್ಲಿ ಮತ್ತು ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಪ್ರತಿ ವರ್ಷ ಏನಪ್ಪ ಅಂತಂದ್ರೆ ಪ್ರತಿಯೊಂದು ಹಳ್ಳಿಗಳಲ್ಲಿ ಲಸಿಕೆಯನ್ನು ಹಾಕ್ತೈತಿ, ಅವಾಗ ಆ ಕುರಿ ಮತ್ತು ಮೇಕೆಗಳಿಗೆ ಕಂಪಲ್ಸರಿ ಲಸಿಕೆನಪ್ಪ ಅಂತಾರೆ ಕೊಡಬೇಕು. ಆ ತಿಂಗಳಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಕೊಡಿಸಲೇಬೇಕು, ರೈತರು ಇದನ್ನು ಬಹಳ ಗಮನಿಸಬೇಕು ಅಂತ ಗಮನಿಸಬೇಕು. ಯಾಕಂದ್ರೆ ಇದು ಕಾಯಿಲೆ ಬಂದ ಮೇಲೆ ಟ್ರೀಟ್ಮೆಂಟ್ ಅಷ್ಟೊಂದು ಯಶಸ್ವಿ ಆಗೋದಿಲ್ಲ, ವೈರಸ್ ಇಂದ ಬರೋ ಕಾಯಿಲೆ. ಮುಂಜಾಗ್ರತೆ ಕೊಡಿಸೋದ್ರಿಂದನೇ ಒಳ್ಳೆಯದು. ಇದು ರೈತರು ಗಮನಿಸಬೇಕು. ಯಾಕಂದ್ರೆ ಈ ಒಂದು ಕುರಿ ಮೇಕೆ ದನಗಳನ್ನ ಸಂರಕ್ಷಣೆ ಮಾಡಲು ಈ ರೀತಿಯ ಮುಂಜಾಗ್ರತಾ ಕ್ರಮವನ್ನು ವಹಿಸಿಕೊಳ್ಳಬೇಕು ಅಂತ. ಡಾಕ್ಟರ್ ವಿಜಯಕುಮಾರ್ ತೆಲ್ಗರ್ ಅವರೇ, ಬಹಳ ಮುಖ್ಯವಾಗಿ ನಾವು ಕಾಲು ಮತ್ತು ಬಾಯಿ ರೋಗದ ಬಗ್ಗೆ ಕೇಳಿದ್ದೇವೆ, ಅದರ ಬಗ್ಗೆ ಒಂದು ಲಕ್ಷಣ ಏನು ಮತ್ತೆ ಈ ಲಸಿಕೆ ಹಾಕುವ ಒಂದು ವಿಧಾನ ಹೇಗಿರುತ್ತದೆ ಅಂತ? ಸರ್, ಅದು ಕಾಲು ಮತ್ತು ಬಾಯಿ ರೋಗ ಅಂತ ಲಕ್ಷಣ ಹೇಳ್ಬಿಡ್ತದೆ ಏನಂತಂದ್ರೆ ಕಾಲುಗಳಲ್ಲಿ ಕೂಡ ಗುಳೆಗಳಾತವೆ, ಅಲ್ಸರ್ಸ್ ಆತವೆ, ಬಾಯಲ್ಲಿ ಕೂಡ ಹುಣ್ಣುಗಳಾತವೆ, ಸಿಕ್ಕಾಪಡೆ ಜ್ವರ ಬರ್ತೈತಿ. ಅವಕ್ಕೆಲ್ಲ ಏನಪ್ಪಾ ಅಂತಂದ್ರೆ ಅಲ್ಲಿ ಬಾಯಲ್ಲಿ ಹುಣ್ಣುಗಳಾಗೋದ್ರಿಂದ ಮೇವು ತಿನ್ಲಿಕ್ಕೆ ಆಗೋದಿಲ್ಲ ದನಗಳಿಗೆ. ಅವಾಗ ಹುಣ್ಣುಗಳಾದ ಜ್ವಲ್ಲ ಜಾಸ್ತಿ ಸುರಿತೈತಿ, ಜ್ವರ ಜಾಸ್ತಿ ಬರೋದ್ರಿಂದ ಏನಪ್ಪಾ ಅಂತಂತಂದ್ರೆ ಮತ್ತು ಕಾಲಲ್ಲಿ ಹುಣ್ಣುಗಳಾಗೋದ್ರಿಂದ ಏನಪ್ಪಾ ಅಂತಂದ್ರೆ ಬಹಳ ವೀಕ್ನೆಸ್ ಆಗಿಬಿಡ್ತಾವ ದನಗಳು. ಸೊ ಇಲ್ಲಿ ಏನಪ್ಪ ಅಂತಂದ್ರೆ ಇದು ದನಗಳಲ್ಲಿ ಬರ್ತೈತಿ, ಹಂದಿಗಳಲ್ಲಿ ಕೂಡ ಬರುವಂತ ಕಾಯಿಲೆ. ಸಾಮಾನ್ಯವಾಗಿ ಗೊರಸುಗಳು ಇದ್ದಂತಹ ಪ್ರಾಣಿಗಳಲ್ಲಿ ಈ ಕಾಯಿಲೆ ಕಂಡು ಬರುವಂತದ್ದು, ಕಾಲು ಮತ್ತು ಹಂದಿಗಳಲ್ಲಿ ಕೂಡ ಬರ್ತೈತಿ. ಸೊ ಅದಕ್ಕೇನಪ್ಪ ಅಂತಂತಂದ್ರ ಇಲ್ಲಿ ಕಾಯಿಲೆ ಬಂದ ಮೇಲೆ ಏನಪ್ಪ ಅಂತಾರೆ ಬಹಳ ಲಾಸ್ ಆಕತಿ. ಈ ಕಾಲು ಮತ್ತು ಬಾಯಿ ಬೇನೆ ಏನಪ್ಪ ಅಂತಂತಾರೆ ಬಹಳ ಇಂಪಾರ್ಟೆಂಟ್ ಆದಂತಹ ಸಾಂಕ್ರಾಮಿಕ ರೋಗ. ಯಾಕಂತಂತಂದ್ರ ಇದರಿಂದ ಈಗಲ್ಡ್ ಕಡಿಮೆ ಆಕತಿ. ಯಾವ ಹಾಲು ಕೊಡ್ತಕ್ಕಂತ ಹಸು ಅಥವಾ ಎಮ್ಮೆ ಇತ್ತಪ್ಪ ಅಂತಂತಂದ್ರೆ ಬದಸ್ಕೊಂಡ್ಬಿಡ್ತದೆ ಈ ಕಾಯಿಲೆ ಬಂತಂತಂದ್ರ. ಎರಡೇನಪ್ಪ ಅಂತ ಗರ್ಭದರ್ಶ ದನ ಇತ್ತಪ್ಪ ಅಂತಂತಂದ್ರೆ ಕಂದ್ಲಕೊಂತೈತಿ. ಒಳ್ಳೆ ಹೋರಿಗಳಿದ್ದಪ್ಪ ಅಂತಂತಂದ್ರೆ ಅವಾಗ ಉಳಿಮೆ ಶಕ್ತಿ ಕಡಿಮೆ ಆಕತಿ ಕಾಯಿಲೆ ಬಂದ ಮೇಲೆ. ಸೊ ಮತ್ತೇನಪ್ಪ ಅಂತಂತಂದ್ರೆ

ಈ ಲಸಿಕಾ ಕಾರ್ಯಕ್ರಮಗಳಿಗಿಂತ ಮುಂಚಿತವಾಗಿ ಏನಪ್ಪಾ ಅಂತಂದ್ರೆ ನಾವು ಕಂಪಲ್ಸರಿ ಆಗಿ ಈ ಜಂತುನಾಶಕ ಔಷಧಿಯನ್ನು ಕೊಡ್ತೀವಿ. ಜಂತುನಾಶಕ ಔಷಧ ಕೊಡೋದ್ರಿಂದ ಅದ್ರಲ್ಲಿ ಹೊಟ್ಟೆ ಇದ್ದಂತಹ ಜಂತುಗಳ ನಾಶ ಆತವಾ, ಅದು ತಿಂದಂತಹ ಆಹಾರ ಏನಪ್ಪಾ ಎಲ್ಲ ಪೋಷಕಾಂಶಗಳು ಸರಿಯಾಗಿ ಏನಪ್ಪಾ ಅಂತ ದೇಹಕ್ಕೆ ಒದಗುತ್ತವ, ನಾವು ಕೊಟ್ಟಂತ ಲಸಿಕೆಗಳೇನಪ್ಪಾ ಅಂತ ಪರಿಣಾಮಕಾರಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಆ ಒಂದು ಉದ್ದೇಶದಿಂದ ಏನಪ್ಪಾ ಅಂತಂದ್ರೆ ಈ ಲಸಿಕಾ ಪ್ರೋಗ್ರಾಮ್ಗಳಿಗಿಂತ ಮುಂಚಿತವಾಗಿ ಒಂದು ವಾರ ಅಥವಾ ಒಂದು ತಿಂಗಳು ಮೊದಲೇ ನೀವು ಜಂತುನಾಶಕ ಔಷಧಿಗಳು ಹಾಕೊಂಡಿದ್ರೆ ಬಹಳ ಉತ್ತಮ. ಲಸಿಕೆ ಕೊಡುವ ಮೊದಲು ಇದನ್ನು ಕೊಡಲೇಬೇಕು, ಒಂದು ರೀತಿಯ ದೇಹವನ್ನ ಸ್ವಚ್ಛ ಮಾಡಿದಂಗೆ. ಈಗ ಬಹಳ ಮುಖ್ಯವಾಗಿ ನಮ್ಮ ರೈತರಿಗೆ ಒಂದು ವಿಷಯವನ್ನ ಹೇಳಿ, ಲಸಿಕೆಯಿಂದ ಲಸಿಕೆಗೆ ಎಷ್ಟು ದಿನ ಅಂತರ ಇರಬೇಕಾಗ್ತದೆ ಅಂತ? ನಾವು ಒಂದು ಲಸಿಕೆಯಿಂದ ಇನ್ನೊಂದು ಲಸಿಕೆ ಏನಪ್ಪಾ ಮಿನಿಮಮ್ ಅಂತಂದ್ರೆ 21 ದಿನ ಏನಪ್ಪಾ ಅಂತ ನಾವು ಗ್ಯಾಪ್ ಕೊಡಬೇಕು. 21 ದಿನ ಇನ್ನೊಂದು ಲಸಿಕೆ ಹಾಕೋಬಹುದು. ಈಗ ಬೇರೆ ಬೇರೆ ರೋಗಗಳ ಬಗ್ಗೆ ಹೇಳಿದ್ರೆ ನೀವು ಅದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಅನ್ನೆರಡಿ ಆಗಿರ್ಬೋದು, PPR ಆಗಿರ್ಬೋದು, ಕಾಲು ಮತ್ತು ಬಾಯಿ ರೋಗದ ಆಗಿರ್ಬೋದು, ಚಪ್ಪೆ ರೋಗ, ಕಂದು ರೋಗ, ಗಳಲೆ ರೋಗ, ಕರುಳುಬೇನೆ, ಇಂತೆಲ್ಲದಕ್ಕೂ ಕೂಡ ಲಸಿಕೆ ಹಾಕುವುದೇ ಒಂದು ಸುರಕ್ಷಿತ ಒಂದು ವ್ಯವಸ್ಥೆ ಇರುವಾಗ ಅದನ್ನು ಲಸಿಕೆ ಕೊಡುವಾಗ ಅಂತರ ಕೂಡ ಇರಬೇಕಲ್ಲ. ಆ ಕಾರಣಕ್ಕಾಗಿ 21 ದಿನ ಕನಿಷ್ಠ ಅಂತರ ಇರಲೇಬೇಕು. ಈಗ ಇನ್ನೊಂದು ರೈತರಲ್ಲಿ ಇರುವಂತದ್ದು ರೇಬಿಸ್ ರೋಗ, ಇದು ಪ್ರಾಣಿಗಳಲ್ಲಿ ಕಂಡು ಬರುವಂತದ್ದು ರೇಬಿಸ್ ರೋಗ, ಇದಕ್ಕೆ ಲಸಿಕೆ ಯಾವ ರೀತಿ ಹಾಕಬೇಕು, ಏನು ಅದ್ರ ಬಗ್ಗೆ ಮಾಹಿತಿ ಅಂತ? ಸಾಮಾನ್ಯವಾಗಿ ಸಣ್ಣ ಪ್ರಾಣಿಗಳಲ್ಲಿ ಏನಪ್ಪಾ ಅಂತಂದ್ರೆ ಲಸಿಕೆಗಳನ್ನ ತಗೊಂತಿರ್ತಾರೆ, ಯಾವುದು ನಾಯಿ ಮತ್ತು ಬೆಕ್ಕುಗಳ, ಅದನ್ನ ಲಸಿಕೆ ಪ್ರತಿ ವರ್ಷ ಮಾಡಿಸ್ತಾ ಇರ್ತಾರೆ. ಅವರು 1 ಡೋಸ್ ಕೊಟ್ಟಮೇಲೆ ಬುಷ್ ಡೋಸ್ ಒಂದು 21 ಡೇಸ್ ಬಿಟ್ಟು ಅಥವಾ 1 ಮಂತ್ ಬಿಟ್ಟು ಕೊಡ್ತಾರೆ. ಆದ್ರೆ ಈ ದನಕರುಗಳು ಮತ್ತು ಕುರಿಗಳಲ್ಲಿ ಏನ್ ಮಾಡ್ತೀವಪ್ಪ ಅಂತಂದ್ರೆ ಯಾವಾಗ ಯಾವ್ದಾದ್ರು ನಾಯಿಗೆ ಕಡಿತು ಅಂತೇಳಿ ಎಷ್ಟು ಇರ್ತೈತಿ, ಕಡದ ಮೇಲೆ ಏನಪ್ಪಾ ಅಂತಂದ್ರೆ ನಾವು ಲಸಿಕೆ ಏನಪ್ಪಾ ಅಂತಂದ್ರೆ ಕಂಪಲ್ಸರಿ ಹಾಕ್ಲಿಕ್ಕೆ ಅವರಿಗೆ ರೈತರಿಗೆ ಇದು ಮಾಡ್ತೀವಿ. ಇಲ್ಲಿ 5 ಡೋಸ್ ಲಸಿಕೆ ನಾವು ಕೊಡಬೇಕಾಗ್ತೈತಿ. ಕಡದ ದಿವಸ ಏನಪ್ಪಾ ಅಂತ 0 ಡೇ ಅಂತ ಹೇಳ್ತೀವಿ, ಅದು ಆದ 3 ದಿನಕ್ಕೆ, ಅದು ಆದ 7 ದಿವಸಕ್ಕೆ, ಅದು ಆದ್ಮೇಲೆ 14 ದಿವಸಕ್ಕೆ ಮತ್ತು 28ನೇ ದಿನಕ್ಕೆ. ಈ ರೀತಿ 5 ಡೋಸ್ ಲಸಿಕೆ ಏನಪ್ಪಾ ಅಂತಂದ್ರೆ ಯಾವ್ದಾದ್ರು ಹುಚ್ಚು ನಾಯಿ ಕಡಿತ ಅಥವಾ ಯಾವ್ದಾದ್ರು ನಾಯಿ ಕಡದ ಮೇಲೆ ಅವ್ರಿಗೆ ಡೌಟ್ ಇರ್ತದೆ ಹಿಂಗೆ ನಾಯಿ ಕಡದ ಸರ್ ಅಂತ ಹೇಳ್ತಾರೆ ನಮ್ಮಲ್ಲಿ ಬಂದು, ಅಥವಾ ಕುರಿ ಮೇಕೆ ದನಗಳು ಕಡಿತು ಅಂತಂದ್ರೆ ಈ 5 ಡೋಸ್ ಲಸಿಕೆ ಏನಪ್ಪಾ ಅಂತಂದ್ರೆ ಕಡದ ಮೇಲೆ ತಗೋಬೇಕಾಗ್ತದೆ. ಇಷ್ಟು ಲಸಿಕೆಗಳನ್ನ ಹಾಕ್ಲೇಬೇಕು ಅಂತ. ಹಾಗಾದ್ರೆ ಈ ಹುಚ್ಚು ನಾಯಿ ಕಡಿತದಿಂದ ನಮ್ಮ ಪ್ರಾಣಿಗಳನ್ನ ರಕ್ಷಿಸಿಕೊಳ್ಳಬಹುದು, ಜಾನುವಾರುಗಳನ್ನು. ಹೌದು ಸರ್. ಈಗ ಈ ಲಸಿಕೆಗಳನ್ನು ಯಾವ ಜಾನುವಾರುಗಳಿಗೆ ಕೊಡಬಾರದು ಅಂತ ಏನಾದ್ರೂ ಇದೇನಾ? ಸಾಮಾನ್ಯವಾಗಿ ಏನಪ್ಪಾ ಅಂತಂದ್ರೆ ಬಹಳ ಅಶಕ್ತ ಆದಂತಹ ದನಗಳಿದ್ದವಪ್ಪ ಅಂತಂದ್ರೆ ಲಸಿಕೆ ಅಷ್ಟೊಂದು ಉಪಯೋಗ ಆಗುದಿಲ್ಲ. ಅಂದ್ರೆ ದೇಹ ಸರಿಯಾಗಿ ಶಕ್ತಿ ಒಂದು, ಮತ್ತೇನಪ್ಪ ಅಂದ್ರೆ ತುಂಬಾ ಗರ್ಭದೇಶ ದನಗಳಿಗೆ ಇನ್ನೊಂದು 15 ದಿನದಲ್ಲಿ ಅಥವಾ 1 ತಿಂಗಳಲ್ಲಿ ಕರು ಹಾಕುತ್ತೆ ಅನ್ನುವಂತಹ ದನಗಳಲ್ಲಿ ಕೂಡ ನೀವು ಕೊಡದೇ ಇರೋದು ಒಳ್ಳೇದು. ಮತ್ತು ಏನಪ್ಪಾ ಅಂತಂದ್ರೆ 3 ತಿಂಗಳ ಒಳಗಿನ ಕರುಗಳಿಗೆ ಅಲ್ಲಿ ಕೂಡ ಕೊಡಬಾರದು. ಮತ್ತೆ ಇನ್ನೊಂದು ಬಹಳ ಮುಖ್ಯವಾಗಿದ್ದೇನಪ್ಪಾ ಅಂತಂದ್ರೆ ಯಾವುದೇ ಕಾಯಿಲೆ ಬರಲಿ, ಕಾಯಿಲೆ ಅಥವಾ ಜ್ವರ ಇದ್ದಂತಹ ದನಕರುಗಳಿಗೆ ಆ ಟೈಮ್ದಲ್ಲಿ ಏನಪ್ಪಾ ಅಂತಂದ್ರೆ ಯಾವುದೇ ಲಸಿಕೆಯನ್ನು ಕೊಡಬಾರದು. ಅಂದ್ರೆ ಯಾವುದೇ ಲಸಿಕೆಯನ್ನು ಕೊಡಬೇಕಪ್ಪ ಅಂತಂದ್ರೆ ಆರೋಗ್ಯವಾಗಿದ್ದಂತಹ ದನಕರುಗಳಿಗೆ ಮಾತ್ರ ಲಸಿಕೆಯನ್ನು ಕೊಡಬೇಕು. ಯಾವ್ದಾದ್ರು ರೋಗದ ಬಳತೆ ಇದ್ರೆ ಅದಕ್ಕೆ ಕೊಡಲೇಬಾರದು. ಅಂದ್ರೆ ಅದನ್ನು ಬಹಳ ಎಚ್ಚರಿಕೆಯಿಂದ ಗಮನಿಸ್ತಾ ಇರಬೇಕು ನಮ್ಮ ಜಾನುವಾರುಗಳನ್ನ, ಅಲ್ವಾ? ಹೌದು ಸರ್. ಈಗ ರೋಗೋದ್ರೇಕವನ್ನು ತಡೆಯುವುದು ಹೇಗೆ, ಅದಕ್ಕೇನು ಕ್ರಮ? ಸಾಮಾನ್ಯ ಯಾವುದೇ ಸಾಂಕ್ರಾಮಿಕ ರೋಗ ಇರಲಿ, ಈ ಬಂತು ಅಂತಂದ್ರೆ ನಾ ಹೇಳಿದಾಗೆ ಇದು ಆರ್ಥಿಕವಾಗಿ ತುಂಬಾ ಲಾಸ್ ಮಾಡ್ತೈತಿ, ತೊಂದರೆನೂ ಕೊಡ್ತೈತಿ. ಇದು ಒಂದು ರೀತಿಯಿಂದ ಇದನ್ನ ತಡೆಗಟ್ಟಕಂತಂದ್ರೆ ಯಾವ ಪ್ರಾಣಿಗಳಿಗೆ ಈ ಕಾಯಿಲೆ ಬಂದಿದೆ ಅಂತ ಪ್ರಾಣಿಗಳನ್ನು ಮೊದಲ ಸಪರೇಟ್ ಮಾಡಬೇಕು, ಮಾಡಿ ಪಶುವೈದ್ಯಾಧಿಕಾರಿಗಳಿಂದ ಸೂಕ್ತವಂತ ಚಿಕಿತ್ಸೆ ಕೊಡಿಸಬೇಕು, ಅವುಗಳಿಗೆ ನೀರು ಆಹಾರ ಏನಪ್ಪಾ ಸಪರೇಟ್ ಆಗಿ ಕೊಡಬೇಕು. ಸಾಮಾನ್ಯವಾಗಿ ಏನಾಗ್ಬಿಡುತ್ತೆ ಹಳ್ಳಿಗಳಲ್ಲಪ್ಪ ಅಂತಂದ್ರೆ ಯಾವ್ದೋ ಒಂದು ಸಾಂಕ್ರಾಮಿಕ ಕಾಯಿಲೆ ಬಂದಂತಂದ್ರೆ ಅವ್ರು ಎಲ್ಲಿ ಬೇಕಲ್ಲಿ ಹೋಗಿ ನೀರು ಕುಡಿಸ್ತಿರ್ತಾರ, ಮೇವು ಹಾಕ್ತಿರ್ತಾರ, ಬೇರೆ ಬೇರೆ ದನಕರುಗಳು ಬಂದು ಮಿಕ್ಸಪ್ ಆಗಿನಪ್ಪ ಅಂತಂದ್ರೆ ಮತ್ತೆ ಆ ಕಾಯಿಲೆ ಹರಡ್ತಾ ಇರ್ತೈತಿ. ಸೊ ಆ ಒಂದು ಉದ್ದೇಶಕ್ಕೆ ನಾವು ಹೇಳ್ತೀವಪ್ಪ ಅಂತ ಅದನ್ನು ಸಪರೇಟ್ ಆಗಿಟ್ಟು ಅದಕ್ಕೆ ಆಹಾರ ನೀರು ನೀವು ಬೇರೆ ಕೊಡೋದ್ರಿಂದ ಈ ಕಾಯಿಲೆ ಹರಡದಾಗ ತಡೆಗಟ್ಟಬಹುದು. ಒಂದು, ಎರಡೇನಪ್ಪಾ ಅಂತಂದ್ರೆ ಈ ಯಾವ್ದಾದ್ರು ಸಾಂಕ್ರಾಮಿಕದಿಂದ ಮೃತಪಟ್ಟಂತ ಪ್ರಾಣಿಯ ದೇಹವನ್ನೇನಪ್ಪಾ ಅಂತಂದ್ರೆ ನಾವು ಕಂಪಲ್ಸರಿ ಅದನ್ನು ಒಯ್ದು ಹೂಳಬೇಕು, ಪಕ್ಕದಲ್ಲಿ ಬಿಸಾಕಬಾರದು. ಕೆಲವರು ನದಿಯಲ್ಲಿ ಬಿಸಾಕ್ತಾರೆ, ಹಳ್ಳದಲ್ಲಿ ಬಿಸಾಕ್ತಾರೆ, ಊರ ಹೊರಗಡೆ ಬಿಸಾಕ್ ಬಿಡ್ತಾರೆ. ಅದರಿಂದ ಈ ಸಾಂಕ್ರಾಮಿಕ ರೋಗ ಮತ್ತಷ್ಟು ಉಲ್ಬಣಾಗಿ ಜಾಸ್ತಿ ಏನಪ್ಪಾ ಅಂತ ಹರಡ್ಕೊಳ್ತೈತಿ. ಮತ್ತೆ ಮೂರನೇದೇನಪ್ಪಾ ಅಂತಂದ್ರೆ ಯಾವ್ದು ಆರೋಗ್ಯವಂತ ಪ್ರಾಣಿಗಳದಾವ, ಈಗಾಗಲೇ ಕಾಯಿಲೆ ಬಂದಂತ ಬಿಟ್ಟು ಆರೋಗ್ಯವಂತ ಪ್ರಾಣಿಗಳು ಬೇರೆ ಬೇರೆ ಸುತ್ತಮುತ್ತ ಹಳ್ಳಿಗಳು ಇರ್ತಾವಲ್ಲ ಅಂತ ಆ ಹಳ್ಳಿ ಬಿಟ್ಟು ಸುತ್ತಮುತ್ತಲಿದ್ದಂತ ಹಳ್ಳಿಗಳ ಆರೋಗ್ಯವಾಗಿದ್ದಂತ ಹಳ್ಳಿಗಳಿಗೆ ತಕ್ಷಣ ಏನಪ್ಪಾ ಅಂತಂದ್ರೆ ಆ ಕಾಯಿಲೆ ವಿರುದ್ಧ ಲಸಿಕೆ ಕೊಡಿಸಿದ್ದೇ ಆದ್ರೆನಪ್ಪ ಅಂತಂದ್ರೆ ಆ ಕಾಯಿಲೆ ಬೇರೆ ಕಡೆ ಹರಡಲಿಕ್ಕೆ ತಡೆಗಟ್ಟಬಹುದು ಅನ್ನೋ ಆ ರೀತಿ ಒಂದು ಎಚ್ಚರಿಕೆಯನ್ನ ವಹಿಸಿಕೊಳ್ಳಬೇಕು. ರೋಗೋದ್ರೇಕವನ್ನ ಅಥವಾ ಈ ರೀತಿಯ ರೋಗಗಳಿಂದ ಬಳಲುತ್ತಿರುವುದರ ಬಗ್ಗೆ ಒಂದು ಹತೋಟಿ ನಿಯಂತ್ರಣವನ್ನು ಮಾಡಬಹುದು ಅಂತ. ಡಾಕ್ಟರ್ ವಿಜಯಕುಮಾರ್ ತೆಲಗರ್ ಅವರೇ, ಕೊನೆಯದಾಗಿ ಹೇಳಿ, ಈಗ ರೋಗಗಳು ಬರ್ತಾನೆ ಇರ್ತವೆ, ಅದಕ್ಕೆ ಲಸಿಕೆ ಕೂಡ ಇದೆ, ಆದ್ರೆ ರೋಗವನ್ನು ತಡೆಗಟ್ಟುವುದು ಬಹಳ ಮುಖ್ಯ, ಅದಕ್ಕಾಗಿ ನಮ್ಮ ರೈತರಿಗೆ ನಿಮ್ಮ ಕಿವಿ ಮಾತು ಏನು? ಸಾಮಾನ್ಯವಾಗಿ ರೋಗಗಳೇನಪ್ಪಾ ಅಂತಂದ್ರೆ ಬರೋದಕ್ಕೆ ಕಾರಣಗಳು ಏನಪ್ಪಾ, ನಾವು ಕೊಡ್ತಕ್ಕಂತ ಆಹಾರ ನೀರು ಸ್ವಚ್ಛತೆ ಬಗ್ಗೆ ಬಹಳ ಗಮನ ಕೊಡ್ಬೇಕು. ಮೊದಲನೇ ಪಾಯಿಂಟ್, ಸೊ ನಾವು ಕೊಡ್ತಕ್ಕಂತ ಆಹಾರ ನೀರು ಏನಪ್ಪ ಸ್ವಚ್ಛವಾಗಿರಬೇಕು, ಪೌಷ್ಟಿಕಾಂಶದಿಂದ ಕೂಡಿರಬೇಕು. ಮೊದಲನೇದ್ದು ಎರಡನೇದೇನಪ್ಪಾ ಅಂತಂದ್ರೆ, ನಾ ಹೇಳಿದ್ನಲ್ಲ ಈಗ ಸರ್ಕಾರದಿಂದ ಕೊಡ್ತಕ್ಕಂತ ಯಾವ ಲಸಿಕೆಗಳಾವ ಈ ಸಾಂಕ್ರಾಮಿಕ ರೋಗಗಳ ವಿರುದ್ಧ, ನಾವು ಕಂಪಲ್ಸರಿ ಏನಪ್ಪ ಹೇಳಿದಂತ ತಿಂಗಳಪ್ಪ ಅಂತ ಲಸಿಕೆ ಏನಪ್ಪಾ ಅಂತಂದ್ರೆ ನಾವು ಎಲ್ಲಾ ದನಕರುಗಳಿಗೆ ಕೊಡಿಸಲೇಬೇಕು. ಅಂದ್ರೆ ಲಸಿಕೆಯನ್ನು ಕೊಡಿಸುವುದೇನಪ್ಪ ಅಂತಂದ್ರೆ ಬಹಳ ಮೇನ್ ಆದಂತ ಒಂದು. ನೀವು ಹೇಳೋ ಪ್ರಕಾರ ಈ ಜಾನುವಾರುಗಳನ್ನು ಹೊಂದಿರತಕ್ಕಂತ ರೈತರು ಒಂದು ಕ್ಯಾಲೆಂಡರ್ ಅನ್ನೇ ಹಾಕಿಕೊಳ್ಬೇಕು, ಈ ರೀತಿ ಎಲ್ಲ ಲಸಿಕೆಗಳಿರ್ತವೆ ಇಂತಹ ಬೆಳೆಯಲ್ಲಿ ಇಂಥದನ್ನು ಕೊಡಿಸಲೇಬೇಕು ಅಂತ ಅಲ್ವಾ? ಅವ್ರ ಕ್ಯಾಲೆಂಡರ್ ಹಾಕೊಳ್ಳೋದು ಒಳ್ಳೆಯದು, ಅದ್ರ ಜೊತೆ ಏನಪ್ಪ ಸಾಮಾನ್ಯವಾಗಿ ಕ್ಯಾಲೆಂಡರ್ ನಾವು ಇಲಾಖೆಯವರು ಕೂಡ ಹಾಕೊಂಡಿರ್ತೀವಿ. ಇದ ಸಾಮಾನ್ಯವಾಗಿ ಆಯಾ ತಿಂಗಳಲ್ಲಿ ಯಾವ ಲಸಿಕೆ ಇದೆ ಆ ಲಸಿಕೆ ಏನೇನಪ್ಪ ಅಂತಂದ್ರೆ ಹಳ್ಳಿಗಳಲ್ಲಿ ಡಂಗುರ ಸಾರಿಸಿ ಅಭಿಯಾನ ಮಾಡಿಸಿ ಏನಪ್ಪ ಅಂತಂದ್ರೆ ಲಸಿಕೆಯನ್ನು ನಾವು ಹಾಕ್ತೇವೆ. ಮಾಧ್ಯಮಗಳಲ್ಲಿ ಕೂಡ ನೀವು ತಿಳಿಸ್ತೀವಿ. ತುಂಬಾ ಒಳ್ಳೇದು ಡಾಕ್ಟರ್ ವಿಜಯಕುಮಾರ್ ತೆಲಗರ್ ಅವರೇ. ಜಾನುವಾರುಗಳಲ್ಲಿ ಕಂಡುಬರುವಂತಹ ಸಾಂಕ್ರಾಮಿಕ ರೋಗಗಳು ಮತ್ತು ಪ್ರತಿಬಂಧನವಾಗಿ ಅದರ ಲಸಿಕಾ ಕಾರ್ಯಕ್ರಮವನ್ನ ಹೇಗೆ ರೈತರು ಪಾಲಿಸಬೇಕು, ಆ ಮೂಲಕ ತಮ್ಮ ಜಾನುವಾರು ಸಂಪತ್ತುಗಳನ್ನು ರಕ್ಷಣೆ ಮಾಡಿ ಒಂದು ಆರ್ಥಿಕವಾಗಿ ಸಬಲೀಕರಣ ಅಂದ್ರೆ ಯಾವುದೇ ರೀತಿಯ ನಷ್ಟಕ್ಕೆ ಎಡೆ ಆಗದಾಗಿ ನೋಡಿಕೊಳ್ಳುವಂತಹ ಒಂದು ದೊಡ್ಡ ಜವಾಬ್ದಾರಿ ಹೇಗೆ ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಇಷ್ಟೊತ್ತು ನಮ್ಮ ರೈತ ಬಾಂಧವರಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದೀವಿ. ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು. ಧನ್ಯವಾದ. ಥ್ಯಾಂಕ್ ಯು ಸರ್, ನಮಸ್ಕಾರ. ಇದುವರೆಗೆ ತಜ್ಞವಾಣಿಯಲ್ಲಿ ಜಾನುವಾರು, ದನ, ಕುರಿ ಮತ್ತು ಮೇಕೆಗಳಿಗೆ ಬರುವ ಸಾಂಕ್ರಾಮಿಕ ರೋಗಗಳು ಮತ್ತು ಲಸಿಕಾ ಕ್ರಮಗಳ ಕುರಿತು ಕಲಬುರಗಿಯ ವಿಶೇಷ ಪಶು ಆಸ್ಪತ್ರೆಯ ಮುಖ್ಯ ಪಶು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ವಿಜಯಕುಮಾರ್ ತೇಲ್ಗಾರ್ ಅವರೊಂದಿಗಿನ ಸಂದರ್ಶನದ ಮರು ಪ್ರಸಾರ ಬಿತ್ತರವಾಯಿತು. ಸಂದರ್ಶಿಸಿದವರು ಡಾ ಸದಾನಂದ ಪೆರ್ಲ. ಕೃಷಿರಂಗದಲ್ಲಿ ಈಗ ಶಿರ್ವಾರ್ ಗ್ರಾಮದ ನಾರಾಯಣಪ್ಪ ಮಾದ್ ಹಾಗೂ ಸಂಗಡಿಗರಿಂದ ಭಜನೆ ಪದಗಳು. ಎಂತ ಮಗನ ಪಡಿದಿ ಪರ ಇದೇ ಕಲಾವಿದರಿಂದ ಇನ್ನೊಂದು ಹಾಡು. ಶರಣು ಶರಣು ಶರದಾಂಬ ಅಂಬ, ಶರಣು ಶರಣು ಶರದಾಂಬ, ಗುರು ಭಕ್ತರೊಳಗೆ ಮನ ತುಂಬ ಮನ ತುಂಬ. ಶರಣು ಶರಣು ಶರದಾಂಬ, ಗುರು ಭಕ್ತರೊಳಗೆ ಮನ ತುಂಬ. ಶರಣು ಶರಣು ಶರದಾಂಬ, ಗುರು ಭಕ್ತರೊಳಗೆ ಮನ ತುಂಬ ಮನ ತುಂಬ. ಬ್ರಹ್ಮನ ರಾಣಿಯ ದಿವಸ ವರ ಬ್ರಹ್ಮನ ವೇಣಿ ವಿಲಾಸ, ಬ್ರಹ್ಮ ಪರ ಬ್ರಹ್ಮ ಹೃದಯ ತ್ರಿನಿವಾಸ, ಬ್ರಹ್ಮನ ಸರದಿಯ ಬ್ರಹ್ಮನ ಸರದಿಯೋಳ್ ನೀ ಸಲವು ಬಗಳಮ್ಮ. ಶರಣು ಶರಣು ಶರಣ